ಸಾವಯವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಮಾಡಿಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಳಾಗ್ತಾ ಇದೆ ಕೃಷಿ ಕ್ಷೇತ್ರದಲ್ಲಿ. ರೈತರು ಬಗೆ ಬಗೆಯ ಸಾವಯವ ಮೂಲಗಳನ್ನು ನೋಡ್ತಾ ಇರ್ತಾರೆ, ಆದರೆ ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಾರಿ ಕತ್ತರಿಸಿ ತುಂಡರಿಸಿ ಗೊಬ್ಬರ ಮಾಡಿಕೊಳ್ಳೋದು ಅಥವಾ ಕರಗಿಸ್ಕೊಳ್ಳೋದು ಕಷ್ಟ ಅಂತ ಅಂದ್ಕೊಂಡು ಅಲ್ಲಲ್ಲೇ ಬಿಡೋದಿದೆ. ಅದು ಸಹ ಒಂದು ರೀತಿಯಲ್ಲಿ ಅವರ ಜಮೀನಲ್ಲೇ ಗೊಬ್ಬರವಾಗಿ ಪರಿವರ್ತನೆ ಆಗಿ ಅನುಕೂಲ ಆಗ್ಬೋದು. ಆದರೆ ಒಂದು ವ್ಯವಸ್ಥಿತವಾಗಿ ಸಿಗುವ ಸಾವಯವ ತ್ಯಾಜ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಕೆಲವು ಯಂತ್ರೋಪಕರಣಗಳನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದೇ. ಕೈಯಿಂದ ನಾವು ತುಂಡರಿಸಿ ಅದನ್ನು ಅಲ್ಲಲ್ಲಿ ಹೊದಿಕೆಯಾಗಿ ಮುಚ್ಚಿಗೆಯಾಗಿ ಬಳಕೆ ಮಾಡ್ಕೊಳ್ತೀವಿ, ಆದರೆ ಸಣ್ಣದಾಗಿ ತುಂಡರಿಸುವ ಯಂತ್ರಗಳು ಅಲ್ಲಲ್ಲಿ ಈಗ ಕಾಣಿಸಿಕ್ತವೆ. ಶ್ರೆಡ್ಡರ್ ಅಥವಾ ತುಂಡರಿಸುವ ಪುಡಿ ಮಾಡುವ ಯಂತ್ರಗಳು, ಈ ಕುರಿತಂತೆ ಇವತ್ತು ಮಾಹಿತಿ ಇದೆ. ಗುಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಆರ್ ಲಕ್ಷ್ಮಿ ಅವರು ಮಾತನಾಡ್ತಿದ್ದಾರೆ. ಕಾಫಿ ಬೆಳೆಗಾರರಿಗೆ ಅಲ್ಲದಲ್ಲನೆ ಇತರೆ ಕೃಷಿಕರಿಗೂ ಈ ಯಂತ್ರದ ಬಳಕೆ ಅನುಕೂಲಕ್ಕೆ ಬರಬಲ್ಲದು. ನಿಮ್ಮಲ್ಲೂ ಈ ನಿಟ್ಟಿನ ಪ್ರಯತ್ನಗಳಾದರೆ ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡಲಿಕ್ಕೆ ಇನ್ನಷ್ಟು ಬಲ ಬಂದಂತಾಗ್ತದೆ. ರೈತ ಬಾಂಧವರೇ ಆಲಿಸ್ಕೊಳ್ಳಿ, ಲಕ್ಷ್ಮಿಯವರೇ ಹೇಳಿ, ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಕೆವಿಕೆಯಲ್ಲಿ ಫಾರ್ಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕೃಷಿ ತ್ಯಾಜ್ಯವನ್ನು ಪುಡಿ ಮಾಡುವ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿ ತ್ಯಾಜ್ಯ ಅಂದ್ರೆ ಕೊಡಗಿನಲ್ಲಿ ಆದ್ರೆ ಕಾಫಿ ತೋಟ ಎಲ್ಲರಿಗೂ ಇರೋದ್ರಿಂದ ಕಾಫಿ ಗಿಡನ ನಾವು ಕಪಾತ್ ಮಾಡ್ತೀವಿ. ಅದೇ ತರ ಕಾಫಿಗೆ ನೆರಳಾಗಿ ಬೆಳೆಸುವಂತ ಗೊಬ್ಬರದ ಗಿಡ ಇದೆಯಲ್ಲ, ಅದನ್ನು ವರ್ಷದಲ್ಲಿ ಒಂದು ಇಲ್ಲ ಎರಡು ಸಲ ಕಪಾತ್ ಮಾಡ್ತೀವಿ. ಆ ಕಪಾತ್ ಮಾಡಿದಾಗ ಅದರಿಂದ ಬಂದಿರೋ ತ್ಯಾಜ್ಯ ಅಂದ್ರೆ ಮರದ ಕೊಂಬೆಗಳಾಗಿರ್ಬೋದು, ಇಲ್ಲ ಕಾಫಿ ಗಿಡದ್ದು ಕೊಂಬೆಗಳಾಗಿರ್ಬೋದು, ಕಡ್ದು ಅಲ್ಲೇ ತೋಟದಲ್ಲೇ ಬಿಸಾಡ್ತೀವಿ. ಬಿಸಾಡೋದ್ರಿಂದ ತುಂಬಾ ಎಳೆಯದಾಗಿದ್ರೆ ಕೊಂಬೆಗಳು ಅಲ್ಲೇ ಬೇಗ ಕೊಳೆಯುತ್ತೆ. ಸ್ವಲ್ಪ ಬಲ್ತಿರೋಂತ ಕೊಂಬೆಗಳಾದ್ರೆ ತುಂಬಾ ಟೈಮ್ ತಗೊಳತ್ತೆ ಕೊಳೆಯೋದಿಕ್ಕೆ. ತೋಟದಲ್ಲೇ ಬಿಸಾಡೋದ್ರಿಂದ ಓಡಾಡೋದಕ್ಕೆ ಅಂದ್ರೆ ಗೊಬ್ಬರ ಹಾಕೋದಕ್ಕಾಗ್ಲಿ ಇಲ್ಲ ಕಾಫಿ ಹಾರ್ವೆಸ್ಟ್ ಟೈಮಲ್ಲಾಗ್ಲಿ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ಕಳೆ ತೆಗೆಯುವಾಗಲಿ ಮರದ ಕೊಂಬೆಗಳೆಲ್ಲ ಅಡ್ಡ ಇರೋದ್ರಿಂದ ನಮ್ಗೆ ಕೆಲಸ ಬೇಗ ಮುಗಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ತೊಂದರೆನೆ ಇಲ್ದಿರ ಮಾಡ್ಕೋಬೇಕು ಅಂದ್ರೆ ಕೃಷಿ ತ್ಯಾಜ್ಯವನ್ನು ಪುಡಿ ಮಾಡುವ ಯಂತ್ರನ ಯೂಸ್ ಮಾಡ್ಬೋದು. ಈ ಕೃಷಿ ತ್ಯಾಜ್ಯವನ್ನು ಪುಡಿ ಮಾಡುವ ಯಂತ್ರ ಅಂದ್ರೆ ಅದರಲ್ಲಿ ಎರಡ್ ತರ ಬರುತ್ತೆ, ಒಂದು ಎಲೆಕ್ಟ್ರಿಕ್, ಇನ್ನೊಂದು ಟ್ರಾಕ್ಟರ್ ಆಪರೇಟೆಡ್. ಎಲೆಕ್ಟ್ರಿಕ್ ಇಂದ ನಮ್ಗೆ ಅನಾನುಕೂಲತೆ ಅಂದ್ರೆ ಬರೀ ಎಲೆಕ್ಟ್ರಿಕ್ ಪವರ್ ಇರೋ ಕಡೆಗೆ ನಾವು ಕೃಷಿ ತ್ಯಾಜ್ಯನ ತಗೊಂಡ್ಬಂದು ಪುಡಿ ಮಾಡ್ಬೇಕಾಗುತ್ತೆ. ಅದೇ ಟ್ರಾಕ್ಟರ್ ಆಪರೇಟೆಡ್ ಮಿಷಿನ್ ನ ಯೂಸ್ ಮಾಡೋದ್ರಿಂದ ಕೃಷಿ ತ್ಯಾಜ್ಯ ಇಲ್ಲ ಫಾರ್ಮ್ ವೇಸ್ಟ್ ಎಲ್ಲಿದೆಯೋ ಅಲ್ಲಿಗೆ ಮಿಷಿನ್ ತಗೊಂಡೋಗಿ ಅಲ್ಲೇ ಪುಡಿ ಮಾಡಿ ತೋಟದಲ್ಲಿ ಆ ತ್ಯಾಜ್ಯನ ನೆಲದ ಮೇಲೆ ಹಾಕೋಬಹುದು, ಇಲ್ಲ ತೋಟಕ್ಕೆ ಹಾಕ್ಬಿಡ್ಬೋದು. ಈಗ ಮಾತಾಡೋದು ಟ್ರಾಕ್ಟರ್ ಆಪರೇಟೆಡ್ ಶ್ರೆಡ್ಡರ್ ಅಂತ, ಅಂದ್ರೆ ಟ್ರಾಕ್ಟರ್ PTO ಶಾಫ್ಟ್ ನ ಯೂಸ್ ಮಾಡಿ ಮಿಷಿನ್ ನ ಆಪರೇಟ್ ಮಾಡೋದು. ಈ ಮಿಷಿನ್ ನ ಆಪರೇಟ್ ಮಾಡೋದಕ್ಕೆ ಟ್ರಾಕ್ಟರ್ ಕೆಪಾಸಿಟಿ 35 HP ಇಲ್ಲ ಅದಕ್ಕಿಂತ ಮೇಲೆ ಇರುವಂತ ಟ್ರಾಕ್ಟರ್ ಆದ್ರೆ ತುಂಬಾ ಉಪಯೋಗ ಆಗುತ್ತೆ. ಅಂದ್ರೆ ಮಿಷಿನ್ ಚೆನ್ನಾಗಿ ವರ್ಕ್ ಆಗ್ಬೇಕು ಅಂದ್ರೆ ಅದ್ರ ಕೆಪಾಸಿಟಿ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂದ್ರೆ 35 HP ಇರುವಂತ ಟ್ರಾಕ್ಟರ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಈ ಮಿಷಿನ್ ನ ಬೆಲೆ 160,000 ದಿಂದ 2 ಲಕ್ಷದ ಒಳಗಡೆ ಆಗುತ್ತೆ. ಈಗ ಕೃಷಿ ಯಂತ್ರೋಪಕರಣಗಳಿಗೆ ನಮ್ಮ ಸರ್ಕಾರದಿಂದ ಎಲ್ಲದಕ್ಕೂ ಸಬ್ಸಿಡಿ ಇರೋದ್ರಿಂದ ತುಂಬಾ ಅನುಕೂಲತೆ ಆಗುತ್ತೆ. ನೀವು ಯೂಸ್ ಮಾಡ್ಕೋಬಹುದು, ನಿಮ್ ಪಕ್ಕದ ತೋಟದವ್ರಿಗೆ ಆಗ್ಲಿ ಇಲ್ಲ ನಿಮ್ಮ ಸುತ್ತಮುತ್ತಲಿರೋ ಅಂತ ತೋಟದವ್ರಿಗೆಲ್ಲ ಅದನ್ನ ಬಾಡಿಗೆಗೆ ಕೊಟ್ಟು ಅದರಲ್ಲಿ ದುಡ್ಡನ್ನ ಗಳಿಸ್ಕೋಬಹುದು. ಅದೇ ತರ ಈ ಮಿಷಿನ್ ನ ಕೆಪಾಸಿಟಿ ಅಂದ್ರೆ ಅದು 1 ಗಂಟೆಗೆ ಎಷ್ಟು KG ತುಂಡು ಮಾಡುತ್ತೆ ಅಂದ್ರೆ 1,000 ರಿಂದ 1,500 KG ಅಷ್ಟು ಫಾರ್ಮ್ ವೇಸ್ಟ್ ಅಂದ್ರೆ ಅಗ್ರಿಕಲ್ಚರ್ ವೇಸ್ಟ್ ನ ಅದು ತುಂಡು ತುಂಡಾಗಿ ಕತ್ತರಿಸಿ ಕೊಡುತ್ತೆ. ಅದೇ ನಾವು ಕೈಯಲ್ಲಿ ಮಾಡೋದಾದ್ರೆ ತುಂಬಾ ನಿಧಾನ ಮತ್ತೆ ನಮ್ಗೆ ತುಂಬಾ ಲೇಬರ್ಸ್ ಬೇಕಾಗುತ್ತೆ. ಕೊಡಗಿನಲ್ಲಿ ಎಲ್ಲಾರ ಹತ್ರನು ಫಾರ್ಮ್ ಟ್ರಾಕ್ಟರ್ ಇರೋದ್ರಿಂದ ಈ ತರ ಮಿಷಿನ್ ನಾವು ತಗೊಂಡ್ರೆ ಲೇಬರ್ ಕಾಸ್ಟ್ ನ ಕಡಿಮೆ ಮಾಡಿಕೊಂಡು ನಮ್ಮ ಹತ್ರ ಇರೋ ಮಿಷಿನರೀಸ್ ಅಂದ್ರೆ ಟ್ರಾಕ್ಟರ್ ಇಂದಾನೆ ಮಿಷಿನ್ ನ ಆಪರೇಟ್ ಮಾಡ್ಕೊಂಡು ಈ ಮಿಷಿನ್ ನ ಅನುಕೂಲತೆಗಳೇನಂದ್ರೆ ಏನೇ ವೇಸ್ಟ್ ಇರ್ಲಿ ಫಾರ್ಮ್ ಇಂದ ಅಂದ್ರೆ ಆರ್ಗಾನಿಕ್ ವೇಸ್ಟ್ ಪ್ಲಾಸ್ಟಿಕ್ ಕೆಮಿಕಲ್ ಆತರ ಏನು ಹಾಕಬಾರ್ದು. ಬರೀ ಗಿಡದಿಂದ ಬಂದಿರೋ ಅಂತ ವೇಸ್ಟ್ ಇಲ್ಲ ನಾವೇನ್ ಬೆಳೆ ಬೆಳೀತಾ ಇದೀವಿ ಆ ಬೆಳೆಯಿಂದ ಬಂದಿರೋ ವೇಸ್ಟ್ ನ ಚಿಕ್ಕ ಚಿಕ್ಕ ತುಂಡಾಗಿ ಕತ್ತರಿಸಿಕೊಂಡು ಅದನ್ನ ಸಗಣಿ ಜೊತೆ ಮಿಶ್ರಣ ಮಾಡಿ ಗೊಬ್ಬರ ಮಾಡ್ಕೋಬಹುದು. ಇಲ್ಲ ಡಿಕಾಂಪೋಸರ್ ಅಂತ ಸಿಗುತ್ತೆ, ಆ ಡಿಕಾಂಪೋಸರ್ ನ ಹಾಕಿ ಅದನ್ನ ಗೊಬ್ಬರ ಮಾಡ್ಕೋಬಹುದು. ಅದು ಅಲ್ಲದೆ ವರ್ಮಿ ಕಾಂಪೋಸ್ಟ್ ಮಾಡ್ಕೋಬಹುದು ಇದನ್ನ ಯೂಸ್ ಮಾಡಿ. ಅಂದ್ರೆ ವರ್ಮಿ ಕಾಂಪೋಸ್ಟ್ ತೊಟ್ಟಿ ಆಗ್ಲಿ ಇಲ್ಲ ಅದ್ರ ಸ್ಟ್ರಕ್ಚರ್ ಏನಾದ್ರೂ ಇದ್ರೆ ನಮ್ಮ ಹತ್ರ ಇದನ್ನ ಆ ತೊಟ್ಟಿಗೆ ತುಂಬಿಸಿ ಅದರಲ್ಲಿ ಎರೆಹುಳನ ಬಿಟ್ರೆ ಅದು ವರ್ಮಿ ಕಾಂಪೋಸ್ಟ್ ಮಾಡಿಕೊಡುತ್ತೆ. ಮತ್ತೆ ಇನ್ನೊಂದು ಅನುಕೂಲತೆ ಏನಂದ್ರೆ ದುಡ್ಡು ಉಳಿತಾಯ ಮಾಡುತ್ತೆ. ಯಾವ ತರ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ಗೆ ತುಂಬಾ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಮತ್ತೆ ಲೇಬರ್ ಕಾಸ್ಟ್ ಇಬ್ಬರಿದ್ರೆ ಸಾಕು. ಟ್ರಾಕ್ಟರ್ನ ಆನ್ ಮಾಡಿಬಿಟ್ಟು ಫಾರ್ಮ್ ವೇಸ್ಟ್ ನ ತಗೊಂಡು ಅದಕ್ಕೆ ತುಂಬುತ್ತಾ ಇದ್ರೆ ಅದು ಪುಡಿ ಮಾಡಿ ಒಂದು ಗುಡ್ಡೆ ತರ ಮಾಡಿ ಕೊಡುತ್ತೆ. ಅದನ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ಅದನ್ನ ಡಿಕಾಂಪೋಸರ್ ಯೂಸ್ ಮಾಡಿ ಗೊಬ್ಬರ ಮಾಡ್ಕೋಬಹುದು. ಈ ತರ ಮಾಡಿರೋ ಪುಡಿನ ತಗೊಂಡೋಗಿ ಡೈರೆಕ್ಟ್ ಆಗಿ ಸಾಯಿಲ್ ಗೆ ಅಪ್ಲಿಕೇಶನ್ ಮಾಡ್ಕೋಬಹುದು. ಸ್ವಲ್ಪ ದಿನ ಆದ್ಮೇಲೆ ಅದು ಕೊಳೆತು ಅಲ್ಲೇ ಗೊಬ್ಬರ ಆಗುತ್ತೆ, ಇಲ್ಲ ಒಂದ್ ಕಡೆ ಗುಡ್ಡೆ ಮಾಡಿನೂ ಗೊಬ್ಬರ ಮಾಡ್ಬೋದು. ಈ ತರ ಶ್ರೆಡ್ಡರ್ ನ ಯೂಸ್ ಮಾಡೋದ್ರಿಂದ ರೂರಲ್ ಅಲ್ಲಿ ಎಷ್ಟೋ ಜನಕ್ಕೆ ಫಾರ್ಮ್ ಇಂದ ಬಂದಿರೋ ವೇಸ್ಟ್ ನ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಕೆಲವರು ಅದು ಕೊಳೆಯೋದಿಲ್ಲ ಅಂದ್ಬಿಟ್ಟು ಬೆಂಕಿ ಹಾಕಿ ಸುಟ್ಟು ಬಿಡ್ತಾರೆ. ಬೆಂಕಿ ಹಾಕಿ ಸುಡೋದ್ರಿಂದ ಅದರಿಂದ ಅನುಕೂಲತೆಗಿಂತ ಅನಾನುಕೂಲತೆನೆ ಜಾಸ್ತಿ, ಮಣ್ಣೆಲ್ಲ ಹಾಳಾಗುತ್ತೆ ಮತ್ತೆ ವಾಯು ಮಾಲಿನ್ಯನೂ ಆಗುತ್ತೆ. ನಮ್ಮ ಹತ್ರ ಇರೋ ಫಾರ್ಮ್ ವೇಸ್ಟ್ ನ ನಾವು ಅದರ ಉಪಯೋಗ ಮಾಡ್ಕೊಳ್ದ್ರೆ ವೇಸ್ಟ್ ಮಾಡ್ದಂಗಾಗುತ್ತೆ. ಈ ಮಿಷಿನ್ ನ ಯೂಸ್ ಮಾಡೋದ್ರಿಂದ 100% ಫಾರ್ಮ್ ವೇಸ್ಟ್ ನ ಪುಡಿ ಪುಡಿಯಾಗಿ ಮಾಡ್ಕೋಬಹುದು. ಈ ಮಿಷಿನ್ ಎಲ್ಲಿ ಫಾರ್ಮ್ ಇಂದ ಬಂದಿರೋ ವೇಸ್ಟ್ ಇರುತ್ತೋ ಅಲ್ಲಿವರೆಗೂ ತಗೊಂಡೋಗಿ ಅಲ್ಲೇ ಪುಡಿ ಮಾಡಿ ಗೊಬ್ಬರ ಮಾಡ್ಕೋಬಹುದು. ಇಲ್ಲಿವರೆಗೆ ತ್ಯಾಜ್ಯವನ್ನ ತುಂಡರಿಸುವ ಯಂತ್ರದ ಉಪಯೋಗ ಬಳಕೆ ಕುರಿತಂತೆ ವಿಚಾರಗಳನ್ನು ಹೇಳ್ತಾ ಇದ್ರಿ. ಈ ಒಂದು ಯಂತ್ರ ಎಲ್ಲಿ ಸಿಗ್ತಾ ಇದೆ, ಹೇಗೆ ಪಡ್ಕೊಳ್ಬಹುದು, ಅಥವಾ ಸ್ಥಳೀಯವಾಗಿ ರೈತರೇ ಒಂದು ವರ್ಕ್ಶಾಪ್ ಹೋಗಿ ಮಾಡಿಸ್ಕೊಳ್ಬಹುದಾ, ಏನಂತೀರಿ? ಸದ್ಯಕ್ಕೆ ಈ ತರದ್ದು ಮಿಷಿನ್ ಕೆವಿಕೆ ಫಾರ್ಮ್ ಅಲ್ಲಿ ಇದೆ. ಅದರ ಸ್ಪೆಸಿಫಿಕೇಶನ್ಸ್ ಎಲ್ಲ ತಗೊಂಡು ಇಲ್ಲೇ ಗೋಣಿಕೊಪ್ಪಲಲ್ಲಿ ಶಾಸ್ತ ಅನ್ನೋ ಒಂದು ಶಾಪ್ ಇದೆ, ಅವರು ಅಗ್ರಿಕಲ್ಚರ್ ಗೆ ಬೇಕಾಗಿರುವಂತ ಮಿಷಿನರೀಸ್ ಎಲ್ಲ ಅವರೇ ತಯಾರು ಮಾಡ್ತಾರೆ. ಈ ಮಿಷಿನ್ ಸ್ಪೆಸಿಫಿಕೇಶನ್ಸ್ ತಗೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಮಿಷಿನ್ ಅವರು ಮಾಡಿಕೊಡ್ತಾರೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತಿತರ ಇಲಾಖೆಗಳಿಂದ ಏನಾದ್ರೂ ಸಹಾಯಧನ ಸಿಗ್ತಾ ಇದೆಯಾ ಅಥವಾ ಸಿಗುವ ಸಾಧ್ಯತೆ ಇದೆಯಾ, ಹೇಗಂತೀರಿ? ಬೇಸಿಕಲಿ ಎಲ್ಲಾ ಫಾರ್ಮ್ ಮಿಷನರೀಸ್ಗೂ ನಮ್ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಆದ್ರೂ ಸಬ್ಸಿಡಿ ಅಮೌಂಟ್ ಸಿಗುತ್ತೆ, ಇದರಲ್ಲೂ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ತೋಟಗಳಲ್ಲಿ ಸಣ್ಣ ಸಣ್ಣ ಕಡ್ಡಿಗಳಿಂದ ಹಿಡಿದು ಕೌಲುಗಳಿಂದ ಹಿಡಿದು ದಪ್ಪ ದಪ್ಪ ಕಾಂಡಗಳು ಅಥವಾ ರಂಬೆ ಕೊಂಬೆಗಳು ಇದ್ದೇ ಇರ್ತವೆ, ಎಂತೆಂಥವನ್ನ ಇಲ್ಲಿ ಬಳಕೆ ಮಾಡಿಕೊಂಡು ತುಂಡರಿಸಬಹುದು, ಇದಕ್ಕೆ ಇತಿಮಿತಿ ಏನಾದ್ರೂ ಇದೆಯಾ, ಹೇಗೆ? ಸಣ್ಣ ಕಡ್ಡಿಯಿಂದ ಹಿಡಿದು ಕೈ ಗಾತ್ರ ಅದಕ್ಕಿಂತ ದಪ್ಪ ಇರುವಂತಹ ಕಡ್ಡಿನೂ ಸಹ ಇದರಲ್ಲಿ ಪುಡಿ ಮಾಡ್ಕೋಬಹುದು. ಎಕ್ಸಾಂಪಲ್, ಬಾಳೆ ತೋಟ ಇದೆ, ಒಂದ್ಸಲ ಗೊನೆ ಕಡ್ದಾದ್ಮೇಲೆ ನಾವು ಅದನ್ನ ವೇಸ್ಟ್ ಅಂತ ಕಡ್ದು ಬಿಟ್ಟು ಅಲ್ಲೇ ಬಿಟ್ಬಿಡ್ತೀವಿ. ಆತರ ಶ್ರೆಡ್ಡರ್ ಅಲ್ಲಿ ಹಾಕಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಗೊಬ್ಬರ ಮಾಡ್ಕೋಬಹುದು. ಕಾಫಿ ತೋಟದಲ್ಲಿ ಮೆಣಸು ಬಳ್ಳಿ ಬೆಳಿಲಿಕ್ಕೆ ನಾವು ಗೊಬ್ಬರದ ಗಿಡ ಹಾಕಿರ್ತೀವಿ, ಅದರದ್ದು ಅಷ್ಟೇ. ವರ್ಷಕ್ಕೆ ಒಂದ್ಸಲ ಇಲ್ಲ ಅಂದ್ರೆ ಎರಡ್ ಸಲ ಕಪಾತ್ ಮಾಡ್ತೀವಿ. ಮರದ ಕೊಂಬೆಗಳನ್ನ ಈ ತರ ಮಿಷಿನ್ ಅಲ್ಲಿ ಪುಡಿ ಮಾಡ್ಕೋಬಹುದು. ಸಣ್ಣ ಕಡ್ಡಿಯಿಂದ ಹಿಡಿದು ದಪ್ಪ ರೆಂಬೆಗಳೆಲ್ಲ ಪುಡಿ ಮಾಡ್ಕೋಬಹುದು. ಅಂದ್ರೆ ತುಂಬಾ ದಪ್ಪನೆಯ ಕಾಂಡಗಳನ್ನ ಬಳಕೆ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತೀರಾ, ಹೇಗೆ? ಮರದ ಕಾಂಡಗಳನ್ನ ಕೈ ದಪ್ಪ ಇರುವಷ್ಟು ರೆಂಬೆಗಳು ನಾವು ಇದರಲ್ಲಿ ಪುಡಿ ಮಾಡ್ಕೋಬಹುದು. ನಿಜ, ಅದಕ್ಕಿಂತ ದಪ್ಪನೆಯ ರಂಬೆ ಕೊಂಬೆಗಳನ್ನ ಅಥವಾ ಕಾಂಡಗಳನ್ನ ಜನ ಮಾರಾಟ ಮಾಡ್ತಾರೆ, ಅದಕ್ಕೆ ಬೆಲೆ ಇದೆ. ಸೌದೆಗೆ ಬಳಸುವ ಅಥವಾ ಇನ್ನು ಚಿಕ್ಕದಾದ ರಂಬೆ ಕೊಂಬೆಗಳನ್ನ ಅಥವಾ ಬೇರೆ ತ್ಯಾಜ್ಯಗಳನ್ನ ಉಪಯೋಗಿಸ್ಕೊಳ್ಬಹುದು. ತೆಂಗು ಅಡಿಕೆ ತೋಟಗಳಲ್ಲಿ ಸಿಗುವ ಗರಿ, ಹೊಂಬಾಳೆ, ಕಾಯಿ ಮಟ್ಟೆ ಈ ತರದನ್ನು ಉಪಯೋಗಿಸಿಕೊಂಡು ತುಂಡು ಮಾಡಬಹುದಲ್ವಾ? ಹೌದು, ಖಂಡಿತವಾಗಿ. ತೋಟದಲ್ಲಿ ಕಾಫಿ ಸುತ್ತ ತೆಂಗು ಹಾಕಿರ್ತೀವಿ, ಇಲ್ಲ ಅಡಿಕೆ ತೋಟ ಮಾಡಿರ್ತೀವಿ, ಅದು ಒಣಗದಾಗೆಲ್ಲ ಗರಿ ನಮ್ಮ ತೋಟದಲ್ಲೇ ಬೀಳ್ತಾ ಇರುತ್ತೆ. ಅದನ್ನೆಲ್ಲ ವೇಸ್ಟ್ ಅಂತ ಸುಡಬಾರದು. ಈ ತರ ಮಿಷಿನ್ ನ ಯೂಸ್ ಮಾಡ್ಕೊಂಡು ಅದನ್ನ ತುಂಡು ತುಂಡಾಗಿ ಕತ್ತರಿಸಿಕೊಂಡು ಸಗಣಿ ಗೊಬ್ಬರ ಆದ್ರೂ ಮಾಡ್ಕೋಬಹುದು, ಇಲ್ಲ ವರ್ಮಿ ಕಾಂಪೋಸ್ಟ್ ಆದ್ರೂ ನಾವು ಮಾಡ್ಕೋಬಹುದು. ಕೈಯಿಂದ ಎಷ್ಟೋ ಪದಾರ್ಥಗಳನ್ನ ತುಂಡು ಮಾಡೋಕೆ ಆಗಲ್ಲ, ಹಾಗೆ ನಿಸರ್ಗದಲ್ಲಿ ಬೇಗ ಬೇಗ ಕೊಳೆಯೋದಿಲ್ಲ ಪದಾರ್ಥಗಳು. ಇದಕ್ಕಾಗಿ ಸಣ್ಣದಾಗಿ ತುಂಡರಿಸುವ ಯಂತ್ರಗಳು ನೆರವಿಗೆ ಬರ್ತವೆ. ಸಾಕಷ್ಟು ಪದಾರ್ಥವನ್ನ ತುಂಡು ಮಾಡಿ ಗೊಬ್ಬರವನ್ನಾಗಿ ಮಾಡ್ಕೊಳ್ಳಿಕ್ಕೆ ಈ ಮಾರ್ಗ ಅನುಕೂಲಕ್ಕೆ ಬರುತ್ತೆ. ಸ್ಥಳೀಯವಾಗಿ ವರ್ಕ್ಶಾಪ್ ನಲ್ಲಿ ಕೆಲವೊಂದು ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಅಲ್ಲೇ ಮಾಡಿಕೊಡುವ ಸಾಧ್ಯತೆ ಇರುತ್ತೆ. ಇದೇನು ದೊಡ್ಡ ತಂತ್ರಜ್ಞಾನ ಇಲ್ಲ. ಕೃಷಿ ವಿಜ್ಞಾನ ಕೇಂದ್ರದ 10 ಫಾರ್ಮ್ ನಲ್ಲಿ ಈ ಒಂದು ಯಂತ್ರ ಇದೆ ಅಂತ ಹೇಳ್ತಾ ಇದ್ರೆ, ಎಷ್ಟು ವರ್ಷ ಆಯ್ತು, ಹೇಗೆ ಬಳಕೆ ಆಗ್ತಾ ಇದೆ ಹೇಳಿ? ಈ ಯಂತ್ರನ ಕೆವಿಕೆ ಫಾರ್ಮ್ ಗೆ ತಂದು 3 ಇಯರ್ಸ್ ಆಯ್ತು. 3 ಇಯರ್ಸ್ ಇಂದ ವರ್ಮಿ ಕಾಂಪೋಸ್ಟ್ ಯೂನಿಟ್ ಅಲ್ಲಿ 1-2 ಸಲ ಯೂಸ್ ಮಾಡ್ಕೊಂಡಿದೀವಿ. ಮತ್ತೆ ಬೇರೆ ಯಾರ್ಯಾದ್ರೂ ಬೇಕು ಅಂದ್ರೆ ನಾವು ರೆಂಟ್ ಬೇಸಿಸ್ ಮೇಲೂ ಕೊಡ್ತೀವಿ ಇಲ್ಲಿಂದ. ಇಲ್ಲ ನೀವು ಇದೇ ತರ ಮಿಷಿನ್ ಮಾಡಿಸ್ಕೊಳಂಗಿದ್ರೆ ನಮ್ಮ ಫಾರ್ಮ್ ಗೆ ಬಂದು ಮಿಷಿನ್ ಸ್ಪೆಸಿಫಿಕೇಶನ್ಸ್ ತಗೊಂಡು ಮ್ಯಾನುಫ್ಯಾಕ್ಚರ್ ಹತ್ರ ಕೊಟ್ರೆ ಅವ್ರು ಮಾಡಿ ಕೊಡ್ತಾರೆ. ಶಾಸ್ತ ಅನ್ನೋ ಮಿಷಿನರೀಸ್ ಮಾಡೋರು ಇದಾರೆ ಇಲ್ಲಿ ಕೋಣಿಕೊಪ್ಪಲ್ನಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಮಾಡಿ ಕೊಡ್ತಾರೆ. ಬೇರೆಯವ್ರಿಗೂ ಉಪಯೋಗಕ್ಕೆ ಕೊಡ್ತೀರಿ ಅಂತ ಹೇಳ್ತಾ ಇದ್ರಿ, ಹೇಗೆ? 1 ಗಂಟೆಗೆ ಅಥವಾ 1 ದಿನಕ್ಕೆ ಅಂತ ಅನ್ಕೊಂಡು ನಿಗದಿ ಮಾಡ್ತೀರಾ? 1 ದಿನಕ್ಕೆ ಅಂತ ನಿಗದಿ ಮಾಡ್ತೀವಿ. ಗಂಟೆ ಲೆಕ್ಕ ಕೊಟ್ರೆ ನಮ್ಮ ಕಡೆಯಿಂದ ಒಬ್ಬರನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಅದಕ್ಕೆ 1 ದಿನಕ್ಕೆ ಅಂತ ನಾವು ಇಷ್ಟು ಚಾರ್ಜ್ ಫಿಕ್ಸ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ಗೆಲ್ಲ, ಮತ್ತೆ ಕನ್ಫ್ಯೂಷನ್ ಇರಲ್ಲ. ಎಷ್ಟು ಅವರ್ ಅವ್ರು ವರ್ಕ್ ಮಾಡಿದ್ದಾರೆ, ಎಷ್ಟು ಅವರ್ ಮಾಡಿಲ್ಲ ಅಂತ ಕನ್ಫ್ಯೂಷನ್ ಇರಲ್ಲ. 1 ಡೇ ಬೇಸಿಸ್ ಮೇಲೆ ತಗೊಂಡೋಗಿ ಅವರು 1 ಡೇ ಫುಲ್ ಅವರು ಯೂಸ್ ಮಾಡ್ಕೋಬಹುದು. ಒಟ್ಟಾರೆ ನೀವು ಬಾಡಿಗೆಗೆ ಕೊಡ್ಲಿಕ್ಕೆ ಸಿದ್ಧರಿದ್ದರೆ ಉಪಯೋಗ ಮಾಡಿಕೊಂಡು ಅದರ ಅನುಭವಗಳನ್ನ ಕಂಡುಕೊಂಡು ಮುಂದುವರಿಬಹುದು. ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿಯಲ್ಲಿ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಪದಾರ್ಥಗಳನ್ನ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನಹರಿಸಿ ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನ ಕಮ್ಮಿಗೊಳಿಸ್ತಾ ಹೋದ್ರೆ ಅನುಕೂಲವೇ. ಮಣ್ಣಿನ ಫಲವತ್ತತೆಯನ್ನ ಸುಧಾರಣೆ ಮಾಡಲಿಕ್ಕೆ ಈ ರೀತಿಯ ಮಾರ್ಗಗಳು ಪ್ರಯೋಜನಕ್ಕೆ ಬರ್ತವೆ. ಅನೇಕ ರೀತಿಯ ಯಂತ್ರಗಳು ಇವತ್ತು ಜೈವಿಕ ಕೃಷಿಗೆ ಒಂದು ರೀತಿಯಲ್ಲಿ ಪೂರಕವಾಗಿ ನೆರವಾಗ್ತವೆ. ಕಳೆ ಕೊಚ್ಚೋ ಯಂತ್ರವೂ ಅಷ್ಟೇ, ಚೆನ್ನಾಗಿ ಕಳೆಯನ್ನು ತುಂಡರಿಸಿ ಮಣ್ಣಿನ ಮೇಲೆ ಅಲ್ಲೇ ಬಿಟ್ಬಿಡುತ್ತೆ. ನೋಡ್ತಾ ನೋಡ್ತಾ ಕರಗಿ ಗೊಬ್ಬರವಾಗುತ್ತೆ. ಕೆಳಗಿನ ಬೇರು ಹಾಗೆ ನಿಧಾನಕ್ಕೆ ಕರಗಿ ಮಣ್ಣಿನಲ್ಲಿ ಲೀನ್ ಆಗ್ತದೆ. ಹೀಗೆ ಯಂತ್ರೋಪಕರಣಗಳ ಬಳಕೆಯು ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿಯಲ್ಲಿ ಆಗ್ತಿರೋದನ್ನು ನಾವು ಅಲ್ಲಲ್ಲಿ ಕಾಣ್ತಾ ಇದ್ದೀವಿ. ಇವತ್ತು ತಾವು ತ್ಯಾಜ್ಯಗಳನ್ನು ತುಂಡರಿಸುವ ಯಂತ್ರದ ಕುರಿತಂತೆ ಮಾಹಿತಿಯನ್ನು ನೀಡಿದರೆ ನಮ್ಮ ರೈತ ಬಾಂಧವರು ವೈಯಕ್ತಿಕವಾಗಿ ಸಾಂಘಿಕವಾಗಿ ಈ ನಿಟ್ಟಿನ ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ಒಳ್ಳೆಯದೇ. ಒಬ್ಬರಿಗೆ ಸಾಮರ್ಥ್ಯ ಇದ್ದರೆ ಖರೀದಿ ಮಾಡ್ಕೊಂಬ್ಲಿ, ಇಲ್ಲ ನಾಲ್ಕಾರು ಜನ ಸೇರಿಕೊಂಡು ಮಾಡ್ಬೋದು, ಇಲ್ಲ ಗುಂಪುಗಳಾಗಿ ಮಾಡಿಕೊಂಡು ಇದನ್ನು ಖರೀದಿಸಿ ಅದನ್ನು ಅವರವರೇ ಬಳಕೆ ಮಾಡಿಕೊಳ್ತಾ ಬಾಡಿಗೆಗೆ ಇದನ್ನು ಉಪಯೋಗಿಸ್ಕೊಳ್ತಾ ಹಾಕಿದ ಬಂಡವಾಳವನ್ನು ವಾಪಸ್ಸು ತೆಗೆದುಕೊಳ್ಬೋದು ಅಲ್ವಾ? ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇದ್ರೆ ಒಬ್ಬರೇ ಪರ್ಚೇಸ್ ಮಾಡಿ ಪಕ್ಕ ತೋಡದವ್ರಿಗೆ ರೆಂಟ್ಗೆ ಕೊಡ್ಬೋದು, ಇಲ್ಲ ನಾಲ್ಕೈದು ಜನ ಸೇರಿ ಒಂದು ಮಿಷಿನ್ನ ಪರ್ಚೇಸ್ ಮಾಡಿ ಎಲ್ಲರೂ ಯೂಸ್ ಮಾಡ್ಕೋಬಹುದು. ಕೊಡಗಿನಲ್ಲಿ ಫಸ್ಟ್ ಈ ಮಿಷಿನ್ ನಾವು ತಮಿಳುನಾಡಿಂದ ಈ ಮಿಷಿನ್ನ ಪರ್ಚೇಸ್ ಮಾಡಿದೀವಿ. ನಾವು ಇದನ್ನೇ ನಾವು ಕಿಸಾನ್ ಮೇಳ 2020 ನಡೆದ ಕಿಸಾನ್ ಮೇಳದಲ್ಲಿ ನಾವು ರೈತರಿಗೆ ಇದ್ರ ಹೇಗೆ ವರ್ಕ್ ಆಗುತ್ತೆ, ಇದ್ರ ಉಪಯೋಗ ಏನು ಅಂತ ನಾವು ಡೆಮೋ ಕೊಟ್ಟಿದ್ವಿ. ಆಗ ತುಂಬಾ ಜನ ರೈತರು ಆಸಕ್ತಿ ತೋರಿಸಿದ್ರು. ಆದ್ರೆ ನಮ್ದು ಕಿಸಾನ್ ಮೇಳ ಆಗಿದ ತಕ್ಷಣ ಕೊರೋನಾ ಸ್ಟಾರ್ಟ್ ಆಗಿದ್ರಿಂದ ಅವ್ರಿಗೆ ಯಾರಿಗೂ ಅದ್ರ ಪರ್ಚೇಸ್ ಮಾಡಕ್ಕೆ ಆಗಿರೋದಿಲ್ಲ. ಈಗ ನಿಮ್ಗೆ ಇನ್ನೊಂದ್ಸಲ ಬೇಕಂದ್ರೆ ಬಂದು ಮಿಷಿನ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ನಾವು ಬೇಕಂದ್ರೆ ಅವ್ರ ಕಾಂಟ್ಯಾಕ್ಟ್ ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, ನಾವು ನಿಮ್ಗೆ ಕೊಡ್ತೀವಿ. ಇಲ್ಲ ಎಲ್ಲಾದ್ರೂ ಸ್ಥಳೀಯವಾಗಿ ಯಾರು ಮ್ಯಾನುಫ್ಯಾಕ್ಚರ್ಸ್ ಇದ್ರೆ ಅವ್ರ ಹತ್ರ ನೀವು ಅದನ್ನ ಮಾಡಿಸ್ಕೋಬಹುದು. ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ತಾವು ತಮಿಳುನಾಡಿನ ಕೊಯಮತ್ತೂರಿನಿಂದ ತರಿಸಿದ್ರಿ, ಅವರ ಸಂಪರ್ಕಕ್ಕೂ ನೀವು ಸಂಖ್ಯೆಯನ್ನ ಕೊಡಬಲ್ರಿ, ನಮ್ಮ ರೈತರು ಮಾತಾಡಿ. ಕೃಷಿ ತ್ಯಾಜ್ಯವನ್ನ ತುಂಡರಿಸುವ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಹಾಯಕ್ಕೆ ಬರುವ ಶ್ರೆಡ್ಡರ್ ಯಂತ್ರದ ಬಳಕೆ ಕುರಿತಂತೆ ಇಲ್ಲಿವರೆಗೆ ವಿಚಾರಗಳನ್ನು ಹಂಚಿಕೊಂಡ್ರಿ ಲಕ್ಷ್ಮೀವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೆ ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿಯಲ್ಲಿ ಪ್ರಮುಖವಾಗಿ ಬಳಕೆಯಾಗುವ ತ್ಯಾಜ್ಯವನ್ನು ತುಂಡರಿಸಿ ಬೇಗ ಸಾವಯವ ಗೊಬ್ಬರವನ್ನಾಗಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಹಾಯಕ್ಕೆ ಬರುವ ಶ್ರೆಡ್ಡರ್ ಯಂತ್ರದ ಕುರಿತಂತೆ ಮಾಹಿತಿಯನ್ನು ತಿಳಿಸಿದವರು ಗೋಣಿಕೊಪ್ಪದ ಅತ್ತೂರು ಫಾರ್ಮ್ನ ಲಕ್ಷ್ಮೀ ಆರ್ ಅವರು. ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 97 642 63 43 73. 97 642 63 43 73. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಇವತ್ತಿಗೂ ನಿಮ್ಮಂತಹ ಕೃಷಿಕರು ಎಷ್ಟು ಚಂದವಾಗಿ ಕೃಷಿಯನ್ನು ಸ್ವೀಕರಿಸಿಕೊಂಡಿದ್ದೀರಲ್ವಾ? ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಹೇಳ್ತಾರೆ ಹಿರಿಯರು, ತತ್ವಜ್ಞಾನಿಗಳು, ಕೃಷಿ ಯಾವಾಗಲೂ ಸತ್ಯವಾದುದು ಅಂತ. ನಾವೇನು ಗೌರವದಿಂದ ಕಾಣ್ತೀವೋ ಅದು ಅಷ್ಟೇ ನಮಗೆ ಗೌರವವನ್ನು ಕೊಡುತ್ತೆ. ನಾವು ಸರಿಯಾಗಿ ಪಾಲ್ಗೊಳ್ಳಿಲ್ಲ ಅಂದರೆ ಅಷ್ಟಕ್ಕಷ್ಟೇ. ಆಮೇಲೆ ಕೃಷಿಯಲ್ಲಿ ನಾವು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತೀವೋ ಅಷ್ಟು ಒಳ್ಳೆಯದು. ಜೊತೆಗೆ ಚಂದವಾಗಿ ಸಾಗಿದಷ್ಟು ಕೃಷಿ ನಮಗೆ ಒಲಿಯುತ್ತೆ, ಬೆಳೆಸುತ್ತೆ. ರೈತ ಬಾಂಧವರೇ, ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ ಬೇಕು ಅಂದ್ಕೊಂಡು ಹೇಳೋದಿದೆ. ಕೃಷಿ ಬಗ್ಗೆ ಮಾತಾಡಲಿಕ್ಕೂ ಸಹ ಎಲ್ಲರಿಗೂ ಆಗೋದಿಲ್ಲ. ಎಂಥ ದೊಡ್ಡ ದೊಡ್ಡವರು ಸಹ ಮಾತಾಡ್ತಾರೆ, ಆದರೆ ಆಳಕ್ಕೆ ಹೋಗೋದಿಲ್ಲ, ಅರ್ಥಪೂರ್ಣವಾಗಿಯೂ ಮಾತಾಡಲಿಕ್ಕಾಗೋದಿಲ್ಲ. ಕೃಷಿಕರು ಸಹ ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ಅನುಭವಗಳನ್ನು, ವಿಚಾರಗಳನ್ನು ವಿವರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡೋದಿಲ್ವೋ ಅಥವಾ ಮಾತುಗಳು ಹೊರಡೋದಿಲ್ವೋ ಅಂತ ಸಾರ್ವಜನಿಕರಿಗೆ ಅನಿಸುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ಜನ ಅನುಭವಿ ಕೃಷಿಕರು ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಹಾಗೆ ಕೆಲಸಗಳನ್ನು ಮಾಡ್ತಾರೆ. ಮಾಡಬೇಕು, ಮಾತಾಡಬೇಕು, ಆದರೆ ಅತಿ ಆಗಬಾರ್ದಷ್ಟೇ. ಮಾತುಗಳು ಚಂದವಾಗಿದ್ದರೆ, ಮನಮುಟ್ಟೋ ರೀತಿಯಲ್ಲಿ ಇದ್ದರೆ ಜನ ಮತ್ತಷ್ಟು ಮತ್ತಷ್ಟು ಕೇಳಬೇಕಂತ ಕೂತಿರ್ತಾರೆ, ಕಾಯ್ತಿರ್ತಾರೆ ಅಲ್ವಾ? ರೈತ ಬಾಂಧವರೇ, ಶ್ರೋತೃಗಳೇ, ಈಗ ಒಂದು ಹಾಡು ನಿಮಗಾಗಿ. ಕೃಷಿ ಕ್ಷೇತ್ರ ಹೇಗಿದೆ, ಎಂಥದು, ಮತ್ತು ರೈತರು ಈ ಭೂಮಿ ತಾಯಿಯ ಪುತ್ರರಲ್ವಾ, ರೈತರ ಬಗ್ಗೆ, ಭೂಮಿ ಕಾಯಕದ ಬಗ್ಗೆ ಈ ಹಾಡಿನಲ್ಲಿ ವಿಶೇಷವಾದ ವಿಚಾರಗಳನ್ನು ಸೇರಿಸಲಾಗಿದೆ, ಆಲಿಸಿಕೊಳ್ಳಿ. ಈ ಗೀತೆಯನ್ನು ಹಾಡಿದರೆ ಬಿ ಎ ಗಣೇಶ್ ಮತ್ತು ಸಂಗಡಿಗರು.

ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ, ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟ್ಯಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಸುದ್ದಿ ಜಂಪೆ ಓದ್ತಾ ಇರೋ ಕಾನಡ್ಕ ಡೀನಾ ದೇವಯ್ಯ. ಜಂಪೆ ಮುಖ್ಯಾಂಶಗ. ಡಿಸೆಂಬರ್ 23ರಂದು ಮತದಾನ ಜಾಗೃತಿ ಅಭಿಯಾನ. ಡಿಸೆಂಬರ್ 23ರಂದು ವಾಲಿಬಾಲ್ ಕ್ರೀಡಾಪಟುಗಳ ಆಯ್ಕೆ. ಜಂಪೆನ ವಿವರ. ಕೊಡಗು ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಸ್ವೀಪ್ ಸಮಿತಿ, ಎನ್ಸಿಸಿ ಘಟಕ ಮತ್ತು ಕೊಡಗು ದಂತ ಮಹಾವಿದ್ಯಾಲಯ ಇವರ ಕೂಡುಕೂಟಲ್ಲಿ ಡಿಸೆಂಬರ್ 23ರಂದು ಬೆಳಗ್ಗೆ 10 ಗಂಟೆಗೆ ಮಡಿಕೇರಿನ ಗಾಂಧಿ ಮೈದಾನದಲ್ಲಿ ಮತದಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ನಗರದ ಗಾಂಧಿ ಮೈದಾನದಲ್ಲಿ ಅಭಿಯಾನಕ್ಕೆ ಚಾಲನೆ ಕೊಟ್ಟವೆ. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಯಾಪ್ಟನ್ ಅಯ್ಯಪ್ಪ, ಬೆಟಾಲಿಯನ್ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಜೆಫ್ರಿಸ್ ಗಿಲ್ಬರ್ಟ್, ಅರ್ಹಾನಾ ಇತರರು ಇದ್ದವೆ. ಮತ್ತೆ ಬೆಳಗ್ಗೆ 11:00 ಬೋರ್ನಾಡು ಮತ್ತೆ ಮಧ್ಯಾಹ್ನ 12:00 ವಿರಾಜಪೇಟೆಗೆ ಹೋಗಿ ಮತದಾನ ಜಾಗೃತಿ ಅಭಿಯಾನ ನಡೆದಿದೆ. ಮಧ್ಯಪ್ರದೇಶ ಮತ್ತು ಡೆಲ್ಲಿಯಲ್ಲಿ 2023ರ ಜನವರಿ 30ರಿಂದ ಫೆಬ್ರವರಿ 11ರವರೆಗೆ ನಡೆಯುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ರಾಜ್ಯದ ಬಾಲಕಿಯರ ವಾಲಿಬಾಲ್ ತಂಡನ ಕಳಿಸಿಕೊಡಕು. ಆ ನಿಟ್ಟಿನಲ್ಲಿ ರಾಜ್ಯದ ವಾಲಿಬಾಲ್ ಹೆಣ್ಣು ಮಕ್ಕಳ ತಂಡದ ಆಯ್ಕೆ ಪ್ರಕ್ರಿಯೆನ ಡಿಸೆಂಬರ್ 23ರಂದು ಬೆಳಗ್ಗೆ 9:00 ಶ್ರೀಕಂಠೀರವ ಕ್ರೀಡಾಂಗಣದ ವಾಲಿಬಾಲ್ ಅಂಕಣದಲ್ಲಿ ಕ್ರೀಡಾ ಇಲಾಖೆ ವತಿಯಿಂದ ನಡೆದಿದೆ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ಜಿಲ್ಲೆನ ವಾಲಿಬಾಲ್ ಕ್ರೀಡಾಪಟುಗೂ ಹಾಗೆ ಸ್ಥಳೀಯ ವಾಲಿಬಾಲ್ ಪಟುಗೂ ಶ್ರೀಕಂಠೀರವ ಕ್ರೀಡಾಂಗಣದಲ್ಲಿ ನಡೆಯುವ ವಾಲಿಬಾಲ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಸ್ಮಯ್ ಅವು ತಿಳಿಸಿದರು. ಕಾಲೇಜು ಶಿಕ್ಷಣ ಇಲಾಖೆ, ಮಂಗಳೂರು ವಿಶ್ವವಿದ್ಯಾನಿಲಯ, ರಾಷ್ಟ್ರೀಯ ಸೇವಾ ಯೋಜನೆ, ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇವರ ಕೂಡುಕೂಟಲಿ ವಾರ್ಷಿಕ ವಿಶೇಷ ಶಿಬಿರ ಕಡಗದಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಡಿಸೆಂಬರ್ 29ರಂದು ಜನವರಿ 4ರವರೆಗೆ ನಡೆದಿದೆ. ಜಂಬಾರದ ಉದ್ಘಾಟನೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಅವರು ನೆರವೇರಿಸುವೆ. ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ಜಿ ಜವರಪ್ಪ, ಆಡಳಿತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ರಂಗದಾಮಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಡಿ ಮಂಜುನಾಥ್ ಹಿಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ನಡೆಸುತ್ತಿರುವ ರಾಜ್ಯದ ವಲಯದ ಕ್ರೀಡಾ ಶಾಲೆ ಕ್ರೀಡಾ ನಿಲಯಕ್ಕೆ 2022-23ನೇ ಸಾಲಿಗೆ 8ನೇ ತರಗತಿ ಹಂಗೆ ಪ್ರಥಮ ಪಿಯುಸಿಗೆ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆ ಡಿಸೆಂಬರ್ 28ರಂದು ಮಡಿಕೇರಿ ತಾಲೂಕಿಗೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ, ಡಿಸೆಂಬರ್ 29ರಂದು ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿಗೆ ಕೂಡಿಗೆ ಸರ್ಕಾರಿ ಕ್ರೀಡಾಶಾಲಾ ಆಟದ ಬಾಣಿಲಿ ಹಂಗೆ ಡಿಸೆಂಬರ್ 30ರಂದು ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿಗೆ ಪೊನ್ನಂಪೇಟೆನ ತಾಲೂಕು ಮಿನಿ ಆಟದ ಬಾಣಿಲಿ ನಡೆದಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಸ್ಮಯ್ ಅವು ತಿಳಿಸಿದರು. ಭಾರತ ಸರ್ಕಾರ 18 ವರ್ಷ ಮೇಲ್ಪಟ್ಟ ಸಾರ್ವಜನಿಕರಿಗೆ ಉಚಿತ ಆಗಿ ಮುಂಜಾಗ್ರತ ಕೋವ್ಯಾಕ್ಸಿನ್ ಲಸಿಕೆ ಹಂಗೆ 15 ವರ್ಷ ಮೇಲ್ಪಟ್ಟವಕ್ಕೆ 2ನೇ ವರಸನ ಕೋವ್ಯಾಕ್ಸ್ ಲಸಿಕೆಯನ್ನು ಕೊಡ್ತಳು. ಅದರಿಂದ ಕೊಡಗು ಜಿಲ್ಲೆಯಲ್ಲೂ ಸಹ ಎಲ್ಲ ಆರೋಗ್ಯ ಕೇಂದ್ರಗಳನ್ನ ಲಸಿಕೆ ವಿಭಾಗದಲ್ಲಿ ಲಸಿಕೆಯನ್ನು ಕೊಡುಗೆ ಕ್ರಮ ತಗೊಂಡಳು. ಜಿಲ್ಲೆಯಲ್ಲಿ 2ನೇ ವರಸಕ್ಕೆ ಬಾಕಿ ಇರುವ 15 ವರ್ಷ ಮೇಲ್ಪಟ್ಟ ಒಟ್ಟು 858 ಫಲಾನುಭವಿಗ ಹಂಗೆ 2ನೇ ವರಸನ ಕೋವ್ಯಾಕ್ಸಿನ್ ಲಸಿಕೆನ ತಕ್ಕೊಂಡು 6 ತಿಂಗಳು ಪೂರೈಸಿರುವ 18 ವರ್ಷ ಮೇಲ್ಪಟ್ಟ ಒಟ್ಟು 42,214 ಫಲಾನುಭವಿಗ ಮುಂಜಾಗ್ರತಾ ಕೋವಿಡ್ ಲಸಿಕೆ ಬಾಕಿ ಇದ್ದು ಈ ಎಲ್ಲ ಅರ್ಹ ಫಲಾನುಭವಿಗ ತಮ್ಮ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪ್ರತಿದಿನ ನಡೆಯುವ ಲಸಿಕಾ ಶಿಬಿರದಲ್ಲಿ ಕೋವ್ಯಾಕ್ಸಿನ್ ಲಸಿಕೆಯನ್ನು ಹಾಕಿಸಿ ಸದುಪಯೋಗ ಪಡಿಸಿಕೊಳ್ಳುವಂಗೆ ಕೊಡಗು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವು ತಿಳಿಸಿದಳು. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಮಾತ್ರ ಇದ್ದು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ ತಿಳಿಸಿದರು. ಕಾಫಿ ಮಂಡಳಿಯಿಂದ 2022-23ನೇ ಸಾಲಿನ 2022ರ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೆ ಚಾಲ್ತಿಯಲ್ಲಿದ್ದ ಸಹಾಯಧನ ಯೋಜನೆಯ 2023ರ ಮಾರ್ಚ್ವರೆಗೆ ವಿಸ್ತರಿಸಲು. ಅದರಿಂದ ಸಣ್ಣ ಕಾಫಿ ಬೆಳೆಗಾರರ ಹಂಗೆ ಪರಿಶಿಷ್ಟ ಜಾತಿ ಹಂಗೆ ಪರಿಶಿಷ್ಟ ಪಂಗಡಗಳಿಗೆ ಮಾಡುವ ಕಾಫಿ ಮರುನಾಟಿ ಜಲ ಸಂವರ್ಧನ ಕಾರ್ಯಕ್ರಮನ ಅಳವಡಿಸಿಕೊಳ್ಳಕ್ಕೆ ಅರ್ಜಿ ಸಲ್ಲಿಸಕ್ಕೆ ಅರ್ಜಿ ಕೊಡಿಕೆ 2023ರ ಫೆಬ್ರವರಿ 15 ಕಡೆ ದಿನ ಆಗುತ್ತು. ಹೆಚ್ಚಿನ ವಿವರಕ್ಕೆ ಹತ್ತಿರದ ಕಾಫಿ ಮಂಡಳಿಯನ್ನು ಸಂಪರ್ಕಿಸಕ್ಕೆ. ಸಾಂಬಾರ ಮಂಡಳಿನ ಸಕಲೇಶ್ಪುರ ಪ್ರಾದೇಶಿಕ ಕಚೇರಿ ಮತ್ತು ಮಡಿಕೇರಿನ ವಿಭಾಗೀಯ ಕಚೇರಿಯಲ್ಲಿ ತಲಾ ಒಂದು ಗುಮಾಸ್ತ ಸಹಾಯಕ ಹುದ್ದೆ ಖಾಲಿ ಇದ್ದು 64 ವರ್ಷದ ಒಳಗಿರುವ ನಿವೃತ್ತಿ ಆದ ಸರ್ಕಾರಿ ನೌಕರರ ಆನ್ಲೈನ್ ಅರ್ಜಿ ಸಲ್ಲಿಸಕ್ಕೆ ಅರ್ಜಿ ಕೊಡುಗೆ 9ನೇ ಕಡೆ ದಿನ ಆಗುತ್ತು. ಹೆಚ್ಚಿನ ವಿವರಕ್ಕೆ ಭಾರತೀಯ ಸಾಂಬಾರ ಮಂಡಳಿ ವಿಭಾಗೀಯ ಕಚೇರಿ, ಕುಶಾಲ್ ರೆಸಿಡೆನ್ಸಿ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ ಇಲ್ಲಿನ ಸಂಪರ್ಕಿಸುತ್ತಾ. ಸಂಬಾರ ಮಂಡಳಿನ ವಿಭಾಗೀಯ ಕಚೇರಿನ ಸಹಾಯಕ ನಿರ್ದೇಶಕರಾದ ಬಿಜು ಎಸ್ ಎಸ್ ಅವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ, ಮಡಿಕೇರಿ.

ದಂತ ಮಹಾವಿದ್ಯಾಲಯತರ ಕೂಡುಕೂಟತ್ತು ನಾಳೆ ಪೊಲಕ 10 ಗಂಟೆಗೆ ಮಡಿಕೇರಿ ಗಾಂಧಿ ಪರಂಬಲ್ ಪನ್ನೊಂದರೇಕ್ ಮೂರ್ನಾಡ್ ಮಜ್ಜನ ಪನ್ನೆರಡರೇಕ್ ವಿರಾಜ್ಪೇಟೆಲು ಮತದಾನ ಅರಿವು ಅಭಿಯಾನ ನಡಪ. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಕೂಡ್ನನಿಕೆ ಬೋರೆ ಬೋರೆ ಇಲಾಖಾಧಿಕಾರಿಯ ಕೂಡಿಯಾಡುವ ಕಾಲೇಜು